ತವ ಕಥಾಮೃತಂ ತತ್ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಮಹೇಂದ್ರನ ಹಾಗೆಯೇ ಓದುತ್ತಾ ಮುಂದುವರೆದು ಮೂರನೇ ಅಧ್ಯಾಯದ ಎರಡನೇ ಶ್ಲೋಕವನ್ನು ಪಠಿಸಲಿಕ್ಕೆ ಆರಂಭಿಸುತ್ತಾನೆ. ಅಗ್ನಿರ್ದೇವೋ ದ್ವಿಜಾತೀನಾಂ ಮುನೀನಾಂ ಹೃದಿ ದೈವತಂ ಪ್ರತಿಮಾ ಸಲ್ಪಬುದ್ಧೀನಾಂ ಸರ್ವತ್ರ ಸಮದರ್ಶಿನಾಂ. ದೇವರು ದೇವರು ದೇವರು ಅದೊಂದು ಕಲ್ಪನೆ, ಅದೊಂದು ಭಾವನೆ. ಭಾವನೆ ದೇವ ಅದೊಂದು ಮಾತು. ದೇವರು ಹೇಗಿದ್ದಾನೆ? ಒಂದು ಜಾತ್ರೆಯಾಗಿ ಅವನು ಹಂಗೆ ಹಾನೆ, ಅವನು ಹಿಂಗೆ ಹಾನೆ ಅಂತ. ಅವನು ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ಅವರವರು ಶಿಲ್ಲಂತೆ ಅವರವರು ಹೇಳ್ತಾ ಇರ್ತಾರೆ. ಇದಕ್ಕೂ ಕರೆಕ್ಟ್ ಸರಿ ಅದು ಹೆಂಗ್ ಸರಿ? ಅಗ್ನಿರ್ದೇವೋ ದ್ವಿಜಾತೀನ ಉತ್ತರ ಗೀತೆಯಲ್ಲಿ ಬರುತ್ತದೆ ಮಾತು. ದ್ವಿಜಾತಿ ಅಂತಂದ್ರೆ ಬ್ರಾಹ್ಮಣರು ಅಂತ. ದ್ವಿಜರು ಬ್ರಾಹ್ಮಣರು ಎರಡನೇ ಜನ್ಮ ಆಗಿರ್ತವರಿಗೆ, ಉಪನಯನ ಆದ ಮೇಲೆ ಎರಡನೇ ಜನ್ಮ. ಅದರಿಂದ ದ್ವಿಜರು ಆ ದ್ವಿಜಾತಿಗಳಿಗೆ ಬ್ರಾಹ್ಮಣರಿಗೆ ದೇವರು ಯಾವಪ್ಪ ಅಂತಂದ್ರೆ ಅಗ್ನಿ. ಅದಕ್ಕೆ ಬೆಳಿಗ್ಗೆ ಅಗ್ನಿ ಕಾರ್ಯ ಮಾಡ್ತಾ ಇರ್ಬೇಕು ಅವರು ಅಗ್ನಿ ಕಾರ್ಯ. ಮುನಿನ ಹೃದಯ ದೈವತ ಮುನಿಗಿದ್ದಾರೆ ಕಾಡಿನಲ್ಲಿ, ಅಥವಾ ಎಲ್ಲೇ ಅವರು ಮನನ ಮಾಡ್ತಕ್ಕಂಥವರೇ ಮುನಿ. ಮಾತು ಕಡಿಮೆ ಮಾಡಿಕೊಂಡು ಮೌನವನ್ನ ವಿಶೇಷವಾಗಿ ಆಚರಿಸ್ತಕ್ಕಂಥವನೇ ಮುನಿ. ಆ ಮುನಿಯ ದೇವರಿದ್ದಾನೆ ಅವನ ಹೃದಯದಲ್ಲಿ. ಮುನಿಗಳು ದೇವರನ್ನ ಹೃದಯದಲ್ಲೇ ಭಾವಿಸ್ತಾರೆ, ಆ ಹೃದಯದಲ್ಲೇ ಅವರು ದೇವರನ್ನ ಅನುಭವಿಸಲು ಇಷ್ಟಪಡ್ತಾರೆ. ಪಶ್ಚಿಮ ಸ್ವಲ್ಪ ಬುದ್ಧಿನ ಸ್ವಲ್ಪ ಬುದ್ಧಿಗಳು ಅಂತಂದ್ರೆ ಅಲ್ಪ ಬುದ್ಧಿ ಅಂತ ಸಾಮಾನ್ಯ ಜನರು ಅಂತ. ಸಾಮಾನ್ಯ ಜನರಿಗೆ ದೇವರಿಲ್ಲಪ್ಪ ಅಂತಂದ್ರೆ ಪ್ರತಿಮೆ, ಒಂದು ಪ್ರತಿಮೆ ಕೊಟ್ಟರೆ ಮಾತ್ರ ಅವರಿಗೆ ಆ ದೇವರು ಅಂತ ಅರ್ಥ ಆಗುತ್ತೆ. ಯಾವುದೇ ಪ್ರತಿಮೆಯನ್ನು ಅವ್ರು ಕೇಳಿ ಆ ದೇವರನ್ನು ಕೊಟ್ಟು ಆ ದೇವರು ಸಿಕ್ಕಿದ್ದ ಕೈಗೆ ಅಂತ ಭಾವಿಸ್ತಾರೆ. ಆ ಪ್ರತಿಮೆನೇ ದೇವರು. ಅಂತ ಪ್ರತಿಮೆಯನ್ನ ಬಂಧಿಸಿಟ್ಬಿಟ್ರೆ ಕಂಡ ಈಗ ದೇವರು ಇಲ್ಲ, ದೇವಸ್ಥಾನ ಹೋಗಿದೆ, ಈಗ ನಾನು ಇಟ್ಟ ಇದೆ, ಈ ಕಡೆ ಬಂದ ಅಸಹಾಯಕ ಹೇಳಿದ್ರೆ ಅಂತ ಮುಂದೆ ಮರುದಿನ ಆ ದೇವಸ್ಥಾನದ ಬಾಲಿಸಿರೋದು, ಅದು ದೇವರ ಕೋಣೆ ಬಾಲಿಸಿರೋದು, ಒಳಗಡೆ ಮೂಡಲಿಂಗ ಮಾತ್ರ ದೇವರಿದ್ದಾನೆ. ಅವರಿಗೆ ಇದು ಅಲ್ಪ ಬುದ್ಧಿ ಅಂದ್ರೆ ಸಣ್ಣ ಬುದ್ಧಿ, ಅವರಿಗೆ ಮಾತ್ರ ಈ ಬಗ್ಗೆ ಭಾವನೆ ಅಂದ್ರೆ ಈ ಭಾವನೆ ಕಡಿಮೆ ಸುಖ ಬರ್ತಾ ಇದೆ ನೋಡಿದ. ಯಾರು ವಿಗ್ರಹ ಮಾಡ್ತಾರೋ ಅವರೆಲ್ಲ ಅಲ್ಪ ಬುದ್ಧಿ. ಉತ್ತರ ಗೀತೆಯಲ್ಲಿ ಹೇಳಿದೆ ಗೊತ್ತಾಯ್ತಾ, ಹೃದಯದಲ್ಲಿ ಇರ್ತಕ್ಕಂತಹ ದೇವರನ್ನ ಯಾರು ಪೂಜಿಸ್ತಾನೋ ಅವನೇ ಋಷಿ ಸದೃಶ ವ್ಯಕ್ತಿ, ಅವನೇ ಮುನಿ. ಆದ್ರಿಂದ ನಾನಂತೂ ನಿನಗೆ ವಿಗ್ರಹ ಆರಾಧನೆ ಮಾಡಲಪ್ಪ, ನೀನು ಬೇಕಾದ ಮಾಡಲು ಅವನು ಹೀಗೆಲ್ಲ ಹೊರಡುತ್ತಾರೆ ಕಷ್ಟ. ಆದ್ರೆ ಹಾಗಲ್ಲ, ಭಗವಂತ ಈ ಸಾಮಾನ್ಯರ ಪ್ರಾರ್ಥನೆಯನ್ನು ಕೂಡ ಬಂಧಿಸಿ ಆ ವಿಗ್ರಹದಲ್ಲಿ ಆವಿರ್ಭವಿಸಬಲ್ಲ, ಆವಿರ್ಭವಿಸ್ತಾನೆ. ಈ ವಿಗ್ರಹದಲ್ಲಿ ಆವಿರ್ಭವಿಸಿದ್ರೆ ನಮ್ಮ ನಮ್ಮ ಶರೀರ ಒಬ್ಬರೊಬ್ಬರ ಶರೀರ ಅಂತಕ್ಕಂಥ ಒಂದು ವಿಗ್ರಹ ಮರದ ಕೊರಡು ಅಲ್ಲ, ಇದು ಸಣ್ಣ ಕೊರಡು ಅಷ್ಟೇ. ಹೊರಗಿಂದ ಶಿವ ಅದ ಕಡೆ ಹೊರಟ ಅಂತಂದ್ರೆ ಏನಾಗುತ್ತೆ? ಶವ. ಈ ಶವದೊಳಗೆ ಶಿವ ಅಸಂಖ್ಯಾತವಾಗಿಲ್ವೇನೋ. ಹಾಗೆ ಪರಮಾತ್ಮ ಎಲ್ಲಂದ್ರೆ ಅಲ್ಲಿ ಆವಿರ್ಭಾವ ಆಗಬಲ್ಲ, ಅದರಿಂದ ಅವಿಗ್ರಹದಲ್ಲೂ ಕೂಡ ಆವಿರ್ಭಾವ ಆಗಬಲ್ಲ. ಭಕ್ತಿಯಿಂದ ಕರೆದು ನೀನಿಗಿರ್ಬೇಕು, ನನ್ನ ಪೂಜೆಯನ್ನು ಸ್ವೀಕರಿಸಬೇಕು, ಕಾಲಕ್ಕೆ ನಾನು ಪೂಜೆ ಮಾಡ್ತೇನೆ, ನೀನಿಗಿದ್ರೆಯೇ ನನಗೆ ಆನಂದ ಅಂತ ಈ ತರಹ ಬರಿ ಬರೆಯವಾಗಿ ಕೇಳಿಕೊಂಡ್ರೆ ಅವನು ಬಂದು ಅಲ್ಲಿರ್ತಕ್ಕಂಥದ್ದು ಅತ್ಯಂತ ಸತ್ಯ. ಆದರೆ ಅವರು ಅಂತರಂಗದಲ್ಲಿ ಭಾವಿಸಲಾರರು, ಅಗ್ನಿಯಲ್ಲೂ ಕೂಡ ಕಾಣಲಾರರು, ಇನ್ಯಾವುದೇ ಭಾವದಲ್ಲೂ ಕೂಡ ಭಗವಂತನಿಂದ ಭಾವಿಸಲಾರರು. ಅವರಿಗೆ ಬೇಕಾಗಿದೆ ಶ್ರೀರಾಮಕೃಷ್ಣರು ಅದೇ ವಿಗ್ರಹದಲ್ಲಿ. ಅದು ಕೂಡ ಹಳೆಯ ದೇವಸ್ಥಾನ ಅಲ್ಲ, ಹಳೆಯ ದೇವಸ್ಥಾನ ಅಂದ್ರೆ ಏನೋ ಶಕ್ತಿ ಇದೆ, ಸಾಕ್ಷಾತ್ಕಾರ ಆಯಿತು ಅಂತ ಅನ್ಕೋಬಹುದು. ಪ್ರಥಮವಾದಂತಹ ಪೂಜೆ ಇರುತ್ತೆ, ಆ ಹೊಸ ವಿಗ್ರಹದಲ್ಲಿ ಸನಾತನಿಯನ್ನ ಆದ್ಯ ಶಕ್ತಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೇನು. ಹಾಗಾದ್ರೆ ಶ್ರೀರಾಮಕೃಷ್ಣ ಅಲ್ಪ ಬುದ್ಧಿಗಳೇನು? ಸ್ವಾಮಿ ವಿವೇಕಾನಂದರು ಕೊಟ್ಟು ಹೇಳ್ತಾರೆ, ವಿಗ್ರಹಾರಾಧನೆಯಿಂದ ರಾಮಕೃಷ್ಣ ಪರಮಹಂಸರಂಥವರು ಓದಿಸುವ ಸಂದರ್ಭ ಇತ್ತು ಅಂತಂದ್ರೆ ನಿಮಗೆ ನೂರಾರು ವಿಗ್ರಹಗಳನ್ನು ಕೊಡ್ತೇನೆ, ಅವರಿಗೆ ಪೂಜೆ ಮಾಡಿಕೊಳ್ಳಿ. ಆದ್ರಿಂದ ಅದರೊಳಗೆ ಏನು ದೋಷ ಇಲ್ಲ. ಆದರೆ ಈ ಬಗೆಯ ಜನ ಪ್ರತಿಮಾ ಪೂಜೆಯನ್ನು ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಆಮೇಲೆ ಇನ್ನೊಂದು ಬಗೆಯ ಜನ ಇದ್ದಾರೆ, ಅವರು ಸಮದೃಷ್ಟಿಗಳು. ಆ ಸಮದೃಷ್ಟಿಗಳಿಗೆ ಹೇಳಿದ್ದಾರೆ ದೇವರು, ಸರ್ವತ್ರ ಸರ್ವತ್ರ ನಮದರ್ಶಿನ, ಕಣ್ ಕಣ್ಣಲ್ಲಿ ಅವರು ಕೈ ಮುಗಿತಾ ಇರ್ತಾರೆ. ನಾಗಮಾಚಾರಿಗೆ ಆರೋಗ್ಯ ದರ್ಶನ ಆಗಿತ್ತು, ಯಾವಾಗಲೂ ಕೈ ಮುಕ್ಕೊಂಡೆ ಇರ್ತಾ ಇತ್ತು. ಹೀಗೆ ಏನು ನಾಗಮಾಚಾರಿ ಯಾವಾಗಲೂ ಕೈ ಮುಕ್ಕೊಂಡೆ ಇರ್ತಿದ್ರಲ್ಲ, ಯಾರು ಏನ್ ಮಾಡೋದು, ನಾನು ದೇವರನ್ನೇ ಕಾಣ್ತಾ ಇದ್ದೇನೆ, ದೇವ್ರ ಕಣ್ಣು ಕೈ ಮುಗಿಬಿಡ್ಬೇಕು, ಅದಕ್ಕೆ ಮುಗಿತಾ ಇದ್ದೇನೆ. ಇನ್ನೊಬ್ಬ ಸಂತ ಒಬ್ಬ ಶಿವಲಿಂಗದಲ್ಲಿ ಕಾಣಿಸಿಕೊಂಡು ಆರಾಮವಾಗಿ ಮಾಡಿದ್ದಂತೆ. ಆ ದಾರಿಯಾಗಿ ಬಂದಂತಹ ಒಬ್ಬ ವ್ಯಕ್ತಿ ನೆರೆದುಕೊಂಡು ಹೇಳಿದಂತೆ, ಏನಯ್ಯೋ ಶಿವಲಿಂಗದ ಪಾದ ಇಟ್ಕೊಂಡು ಹೋಗಿದ್ದೆಯೋ. ಆ ಮಹಾತ್ಮ ಹೇಳಿದಂತೆ, ಸರಿ ನೀ ಹೇಳಿದ, ದಯವಿಟ್ಟು ಎಲ್ಲಿ ಲಿಂಗ ಇಲ್ವೋ, ಎಲ್ಲಿ ಶಿವಲಿಂಗ ಇಲ್ವೋ ಅಲ್ಲಿ ನನ್ನ ಪಾದವನ್ನು ಎತ್ತಿರೇ, ದಯವಿಟ್ಟು ನಾನು ಎತ್ತಲಾರೆ. ಸರಿ ಅಂತ ರಾಮದಿಂದ ಅವನ ಕಾಲದಲ್ಲಿ ಹೇಳಿದ್ರು ಈ ಕಡೆ ಇಟ್ಟ ಇಟ್ಟರೆ ಅಲ್ಲಿರೋನು ಈಗ ಕಡೆಯೆಲ್ಲ ಇನ್ನೊಂದು ಶಿವಲಿಂಗ ಇದೆಯಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಅಲ್ಲಿ ಸುತ್ತಮುತ್ತ ಎತ್ತ ನೋಡಿದ್ರು ಕೂಡ ಲಿಂಗ. ಊರ್ಧ್ವಪೂರ್ಣ ಮರಪೂರ್ಣ ಮಧ್ಯಪೂರ್ಣ ನಿರಾತ್ಮಕ ಸರ್ವಪೂರ್ಣ ಸ ಆತ್ಮೀಯ ಸಮಾಧಿಸ್ತಸ್ಯ ರಕ್ಷಣೆ ಅಂತನ ಮಾತಿದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಹಿಷ್ಯತೆ, ಎಲ್ಲರಿಗೂ ಕೂಡ ಸಮದೃಷ್ಟಿ ಉಳ್ಳಂತಹ ವ್ಯಕ್ತಿಗೆ ಸರ್ವತ್ರವೂ ಕೂಡ ಅದೇ ಪರಬ್ರಹ್ಮ ಕಾಣಿಕೊಳ್ತಾನೆ. ಇದು ಕೊನೆಯ ಹಂತ ಸಮದೃಷ್ಟಿನ ಸಮದೃಷ್ಟಿ ಸಮಂ ಬ್ರಹ್ಮ ಬ್ರಹ್ಮ ವ್ಯಾಧದು ಅದು ಸಮ ಸಮತ್ವ ಯೋಗ ಉಚ್ಯತೆ ಸಮತ್ವ ನಮ್ಮ ಮನಸ್ಸಿಗೆ ಸಮತ್ವ ಸಿಗಿಸಬೇಕು ಆಗ ಅದೇ ಯೋಗ. ಸಮತ್ವ ಸಿದ್ಧಿಸಿದಾಗಲೇ ಯೋಗ ಜಾತಿಗೆ ಅಂದ್ರೆ ಆ ಯೋಗದಲ್ಲಿ ಕಾಣತಕ್ಕಂಥ ಅರ್ಥವನ್ನು ಸಮವನ್ನು ಸಮರಂಭ ಯಾವುದು ಬ್ರಹ್ಮ ಬ್ರಹ್ಮ ಸರ್ವದಲ್ಲೂ ಸಮ ಬ್ರಹ್ಮ ಸರ್ವರಿಗೂ ಸಮ. ಶನಿ ಶೈವ ಶ್ವಾಕೇಕ ಪಂಡಿತ ಸಮದರ್ಶಿನ, ಶನಿ ಅಂದ್ರೆ ನಾಯಿ ಅಲ್ಲಿ ಶ್ವಾಕ ನಾಯಿಯನ್ನು ತಿನ್ನುವ ಚಂಡಾರದಲ್ಲಿ ಇಬ್ಬರಲ್ಲೂ ಕೂಡ ಅದೇ ಪರಮಾತ್ಮನನ್ನೇ ಕಾಣ್ತಾನೆ ಸಮದರ್ಶಿಯಾದನು. ಅದು ನಾಯಿ ಅಂತ ನಿಕೃಷ್ಟ ಮಾಡಿದ್ರು ಯಾಕಂದ್ರೆ ಅಲ್ಲಿ ಅದೇ ಪರಬ್ರಹ್ಮ. ಒಂದು ನಾಯಿ ತಿನ್ನತಕ್ಕಂತಹ ಚಂಡಾರ ಅಂತ ಒಂದು ತಿರಸ್ಕಾರ ಮಾಡೋದು ಯಾಕಂದ್ರೆ ಅಲ್ಲಿ ಅದೇ ಪರಬ್ರಹ್ಮ. ಶಂಕರಾಚಾರ್ಯರು ಗಂಗಾಸ್ನಾನ ಮುಗಿಸಿಕೊಂಡು ಈಶ್ವರನ ದೇವಸ್ಥಾನಕ್ಕೆ ಹೊರಟಾಗ ಮೆಟ್ಟಲ್ಲಿ ಚಂಡಾಲನ ಒಬ್ಬನ ಸ್ಪರ್ಶವಾಗಿ ಹೇ ಚಂಡಾಲ ದೂರ ಸರಿ ಮುಟ್ಟಬೇಡ ನನ್ನ ಅಂತ ಹೇಳಿದಾಗ ಆ ಚಂಡಾಲ ಕೊಟ್ಟ ಉತ್ತರ ತನ್ಮೂಲಕ ಶಂಕರಾಚಾರ್ಯರಿಗೆ ಜ್ಞಾನೋದಯವಾದಂತಹ ಘಟನೆ ಇದರಿಂದ ಮನಸ್ಸಿಗೆ ತಂದುಕೊಳ್ಬೇಕು. ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಕೂಡ ಅಂತಹ ಘಟನೆಗಳಲ್ಲಿ ಆದ್ದರಿಂದ ನಾವು ನೆನಪಿಸಿಕೊಳ್ಬೇಕು. ಹೀಗೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಆ ಸಮಸ್ಥಿತಿಯ ಪರಬ್ರಹ್ಮವನ್ನು ದರ್ಶನ ಮಾಡ್ತಾನೆ ಸಮದರ್ಶಿಯಾದಂತಹ ಜ್ಞಾನಿ ಅಂತ ಆ ಸ್ತೋತ್ರದ ಅರ್ಥ. ಸರ್ವತ್ರ ಸಮದರ್ಶಿನ ಅಂತರ್ವ ಈ ಒಂದು ವಾಕ್ಯ ಪರಮಂತ್ರ ಕಿವಿಗೆ ಬೀಳುವುದೇ ತಡ ಅವರು ಎದ್ದರಿಸಿಕೊಂಡು ಸಮಾಧಿಸಲಾಗಿದ್ದರಂತೆ. ಬಿದ್ದು ಕೈ ಕೊಟ್ಕೊಂಡಿದ್ದಾರೆ. ಪಟ್ಟಿ ಮತ್ತು ದಬ್ಬೆಗಳ ತೋಳುಗಳನ್ನ ಕಟ್ಟಲಾಗಿತ್ತು. ಅದು ಹ್ಯಾಂಗ್ ಕಟ್ಟಲ್ಪಟ್ಟಿತ್ತೋ ಅದು ಹಾಗೆಯೇ ಇದೆಯಂತೆ ಮಾತು ಮಹಿಳೆ ಬರೀತಾನೆ. ಹೆಂಗ್ ನಿಂತ ತಕ್ಷಣ ಅದೇನು ಬಿದ್ದೋಗಿಲ್ಲ. ಭಕ್ತರೆಲ್ಲರೂ ಆಶ್ಚರ್ಯಚಿತ್ತರಾಗಿ ಪರಮಂತ್ರ ಮೂಲಕ ಸಮದರ್ಶಿ ಮಹಾಯೋಗಿಯ ಅವಸ್ಥೆಯನ್ನು ನೋಡ್ತಾ ಇದ್ದಾರೆ ಅಂತ ಬರೀತಾನೆ ಮಾತು ಮಹಿಳೆ. ಪರಮಂತ್ರರು ಬಹಳ ದೊಡ್ಡದಾದ ನಂತರ ಪ್ರಕೃತಿಸ್ಥರಾಗಿ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡರು. ಈಗ ಪರಮಾತ್ಮರು ಮನ್ಮಥನಿಗೆ ಹೇಳ್ತಾ ಇದ್ದಾರೆ ಭಗವತ್ ಭಕ್ತಿಯ ಸಂಬಂಧವಾದ ಶ್ಲೋಕಗಳನ್ನ ಹೇಳುವಾಗ. ಆಗ ಆತ ನಾರದಾದಿ ಪಂಚರಾತ್ರ ಅಂತವ ಗ್ರಂಥದಿಂದ ಹೇಳ್ತಾ ಇದ್ದಾನೆ. ಪ್ರೇಮ ದೊಡಾರಾದಿತ ದೇವರ ಪ್ರೇಮ ದೊಡಾರಾದಿತ ದೇವರ ಜಪ ತಪವೆನ್ನೇಕೆ ಪ್ರೇಮ ದೊಡಾರಾದಿತ ದೇವರ ಜಪ ತಪವೆನ್ನೇಕೆ ಪ್ರೇಮ ದೊಡಾರಾದಿತ ದೇವರ ಜಪ ತಪವೆನ್ನೇಕೆ ಜಪ ತಪವೆನ್ನೇಕೆ ಪ್ರೇಮ ದೊಡಾರಾದಿತ ದೇವರ ಜಪ ತಪವೆನ್ನೇಕೆ ಪ್ರೇಮ ದೊಡಾರಾದಿತ ದೇವರ ಜಪ ತಪವೆನ್ನೇಕೆ ಪ್ರೇಮ ದೊಡಾರಾದಿತ ದೇವರ ಜಪ ತಪವೆನ್ನೇಕೆ. ಈ ಜಪ ತಪವೆನ್ನೇಕೆ ಅಂತ ಎರಡು ಪಾದಗಳು ಕೂಡ ಒಂದೇ. ಪ್ರೇಮಗಳು ಆರಾಧಿಸಿ ದೇವರನ್ನು ಪ್ರೇಮದಿಂದ ಆರಾಧಿಸಿದ ಮೇಲೆ ಪ್ರೇಮದಿಂದಲೇ ಆರಾಧಿಸುವುದಕ್ಕೆ ಸಾಧ್ಯವಾದ ಮೇಲೆ ಅಂತ ಅರ್ಥ. ಅಂದ್ರೆ ಹುಡುಕೊಂಡು ಪ್ರೇಮದಿಂದ ಭಾವಿಸಬೇಕು. ಹಾಗೆ ಮಾಡೋದು ಸಾಧ್ಯ ಅಂದ್ರೆ ಜಪ ತಪೆ ಅಷ್ಟೇ. ಪ್ರೇಮ ತುಂಬಿ ಹೇಳ್ತಾ ಇದ್ದಾರೆ ಪ್ರೇಮ ಜನರನ್ನು ಮುಚ್ಚಬೇಕು ಅನ್ನೋದು ಅದೇ ವಿಷಯ. ಪ್ರೇಮ ಅದು ಏನದು ಪ್ರೇಮ ವ್ಯವಹಾರ ಪ್ರೇಮ ವ್ಯವಹಾರ ಅಂತಂದ್ರೆ ಅದೇನೇನು ರಿಪೇ ಆಗುತ್ತಲ್ಲ ಅದನ್ನು ಪ್ರೇಮ ಅಂತ. ಯಾವುದೇ ಬಗೆಯ ಪ್ರತ್ಯಾಸೆ ಇಲ್ಲದೇನೆ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಪ್ರೀತಿಸುವುದು ಸಾಧ್ಯವಾಗಿರತಕ್ಕಂಥ ಮಾತ್ರವೇ ಪ್ರೇಮ. ಸತ್ ಸುಖ ಸುಖಿತ್ವ ಅವನ ಸುಖದಲ್ಲೇ ನನ್ನ ಸುಖ ಇದೆ ಅಂತ ನಮ್ಮ ಭಾವನೆ ಬಂದಾಗ ಅಲ್ಲಿ ಪ್ರೀತಿ ಗಳಿತವಾಗಿದೆ ಅಂತ ಅರ್ಥ. ನನ್ನ ಸುಖಕ್ಕಾಗಿ ಅವನು ನನಗೆ ಬೇಕು ಅನ್ನೋದು ಪ್ರೀತಿ ಅಲ್ಲ ಅದು ಪ್ರೇಮ ಅಲ್ಲ. ಅವನು ಆನಂದವಾಗಿರಬೇಕು ಅವನ ಹಿಂದೇ ನನ್ನ ಹಿತ ಅಂತನ್ನುವ ದೃಷ್ಟಿ ಬೆಳೆದಾಗ ಅದು ಪ್ರೇಮ. ಈ ರೀತಿಯಲ್ಲಿ ನಾವು ನಮ್ಮ ಭಗವಂತನನ್ನ ಕುಳಿತುಕೊಂಡು ಪ್ರೇಮಿಸುವುದಕ್ಕೆ ಸಾಧ್ಯವಾದಾಗ ಅವನ ಭಾವನೆಯಲ್ಲಿಯೇ ನಮ್ಮ ಮನಸ್ಸು ಅಧಿಕವಾಗುವುದಕ್ಕೆ ಸಾಧ್ಯವಾದಾಗ ಪ್ರೇಮ ಜಪ ತಪ ಯಾತಕ್ಕೆ ಪ್ರೇಮಗಳು ಆರಾಧಿಸದಿದ್ದರೆ, ಪ್ರೇಮದಿಂದ ಆರಾಧಿಸಲು ಸಾಧ್ಯ ಆಗದೆ ಹೋದ್ರೆ ಚಪ ಚಪ ಮಾಡಿ ಅಂತ ಹೇಳಿದ ನಾನು. ಇವತ್ತು ಅರ್ಥಾರ್ಥ ಮಾಡಬೇಕಾಗಿದೆ. ಶ್ರೀರಾಮಕೃಷ್ಣರ ಬಳಿಗೆ ಒಬ್ಬ ಆಕೆ ಬರ್ತಾರೆ. ನಾನು ಮನಸ್ಸು ದೇವರು ನಿಲ್ಲೋದಿಲ್ಲ, ಏನ್ ಮಾಡಿ ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿನ್ ಮನೆಯಲ್ಲಿ ನಿನಗೆ ಯಾರನ್ನ ಜಾಸ್ತಿ ಪ್ರೀತಿ? ಮನೆ ಮಂದಿನ ಪ್ರೀತಿಸೋದೆ ಅದೆಲ್ಲ ಬಂಧನ ಆದ್ರೆ ಯಾರು ನನ್ನ ಪ್ರೀತಿ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದೀನಿ, ಯಾರು ಒಬ್ಬರನ್ನಾದ್ರೂ ನೀನು ಚೆನ್ನಾಗಿ ಸುಪೂರ್ವಾಗಿ ಪ್ರೀತಿ ಬಿಡಲು ಸಾಧ್ಯ ಆಗ್ಬೇಕು. ಆಗ ಆ ವ್ಯಕ್ತಿಯನ್ನೇ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡು ನೀನು ಸೇವೆ ಮಾಡಿದ್ರು. ಮತ್ತು ಅದೇ ಪ್ರೀತಿಯನ್ನು ಮತ್ತೆ ನಿಧಾನವನ್ನು ಕಿತ್ತರೆ ತಿಳಿಸಿ ನಿಜವಾದ ಆ ಭಗವಂತನ ಮೇಲೆ ಇರೋದಕ್ಕೆ ಸುಲಭವಾಗುತ್ತೆ. ಸ್ವಾಮಿ ವಿವೇಕಾನಂದರು ವಿಶ್ವ ಮಾನವನಾಗಿ ಜಗತ್ತಿನ ಪ್ರತಿಯೊಬ್ಬ ಮಾನವನನ್ನು ಕೂಡ ಸಮಾನವಾಗಿ ಪ್ರೀತಿಸಿದ್ರು. ಯಾವುದೋ ದ್ವೀಪಾಂತರದಲ್ಲಿ ನಡೆದಂತಹ ಪ್ರಳಯದ ವರ್ತಮಾನವನ್ನು ಕೂಡ ಪತ್ರಿಕೆ ಓದಬೇಕಾದ ಮೊದಲೇನೆ ತಮ್ಮ ಹೃದಯದಿಂದ ಅರಿತುಕೊಂಡು ಹತ್ತು ಕರೆದರು. ಅಷ್ಟರ ಮಟ್ಟಿಗೆ ಇಡೀ ಪ್ರಪಂಚದ ಜೀವಕೋಶಗಳಲ್ಲೆಲ್ಲ ತಾದಾತ್ಮ್ಯ ಭಾವದಿಂದ ಆ ಪ್ರೀತಿಯನ್ನ ಅವರು ಹೃದಯಾಡಿದರು. ಮನುಷ್ಯರನ್ನ ಆರಾಧಿಸಿದ ವ್ಯಕ್ತಿ ಅಂತ ಅನ್ಬಿಟ್ಟು ಮನಸ್ಸಿನಲ್ಲಿ ಪರಮಾತ್ಮ ಇದ್ದಾನೆ, ಅದರಿಂದ ಅದು ನನ್ನ ಆರಾಧ್ಯ ವ್ಯಕ್ತಿ. ಮನುಷ್ಯ ತಾಜಮಹಲಿನಂತೆ ಬಾಕಿ ಒಳ್ಳೆಯ ಪ್ರಾಣಿಗಳ ಸಣ್ಣ ಪುಟ್ಟ ಕಷ್ಟಗಳಾದ್ರೆ ಮನುಷ್ಯ ತಾಜಮಹಲಿನಂತೆ ಅಂತ ಈ ರೀತಿಯಲ್ಲಿ ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಮ್ಯಾನ್. ಅದಂದ್ರೆ ಜೀವಕೋಶಗಳಲ್ಲಿ ನನಗೆ ಪ್ರೀತಿ ಉಂಟಾಗಿದೆ ಅಂತ ಒಂದು ಮಾತನ್ನು ಕಡೆ ಉದ್ಧರಿಸುತ್ತಾರೆ. ಈ ಬಗೆಯ ಪ್ರೇಮ ವ್ಯಾಪ್ತವಾಗಿ ನಮ್ಮಲ್ಲಿ ವ್ಯಕ್ತ ಇಡೀ ವಿಶ್ವವನ್ನು ಸುತ್ತಕ್ಕಂತಹ ಪ್ರೇಮ. ಯಾಕೆಂದ್ರೆ ವಿಶ್ವ ವ್ಯಾಪಕನಾಗಿದ್ದಾನೆ ಅದೇ ಪರಮಾತ್ಮ. ಪರಮಾತ್ಮನ ನಿಜವಾಗಿ ಪ್ರೇಮಿಸಿದಂತಹ ವ್ಯಕ್ತಿ ಆ ಪರಮಾತ್ಮನ ಮಕ್ಕಳನ್ನು ಪ್ರೀತಿಸದೆ ಎಲ್ಲ ಎದುರಿಸುತ್ತ ಹೇಳ್ತಾನೆ. ಯಾರು ನನ್ನ ತಂದೆಯನ್ನು ಪ್ರೀತಿಸಬೇಕು ಅಂತ ಇಷ್ಟಪಡ್ತಾರೋ, ತಂದೆಯ ಕೃತಿಗೆ ಪಾತ್ರ ಆಗಬೇಕು ಅಂತ ಇಷ್ಟಪಡ್ತಾರೋ, ಅವರು ನಮ್ಮ ತಂದೆಯ ಮಕ್ಕಳ ಸೇವೆ ಮಾಡಿ, ಭೂಲೋಕದಲ್ಲಿರ್ತಕ್ಕಂಥ ನನ್ನ ಮಕ್ಕಳ ಸೇವೆ ಮಾಡಲಿ. ತಾಯಿಗಳನ್ನು ಗೆದ್ದುಕೊಳ್ಬೇಕಾದ್ರೆ ಮಕ್ಕಳಿಗೆ ಸಾಕಿಸ್ಕೊಳ್ಬೇಕು. ಮಕ್ಕಳಿಗೆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಗುರುತು ಮಾಡಿ ನೀವು ಆ ತಾಯಿಗೆ ನಮ್ಮ ಮೇಲೆ ಎಷ್ಟು ಖುಷಿ ಆಗಿರ್ಬೋದೇನು, ಆ ನಮ್ಮ ಮಗನನ್ನ ಎಷ್ಟು ಚೆನ್ನಾಗಿ ಮುದ್ದಾಡ್ತಾ ಇದ್ದಾರೇನು. ತಂದೆ ತಾಯಿಗಳನ್ನ ನಾವು ಗೆದ್ದುಕೊಳ್ಬೇಕಾದ್ರೆ ಮಕ್ಕಳನ್ನ ಅದಕ್ಕೆ ನಾವು ಬಲತನ ನಡೆಸಿದ್ವಿ. ಬನ್ನಿ ನಿಮ್ಮ ಮಕ್ಕಳನ್ನೆಲ್ಲ ಕಲ್ಸ್ಕೊಳ್ಳಿ, ನಿಮ್ಮ ಮಕ್ಕಳನ್ನು ಬಹಳ ಇಷ್ಟ ಅಂತ ಹೇಳಿ ಹೇಳಿ ಹೇಳಿ ಅಯ್ಯೋ ನಮ್ಮ ಮಕ್ಕಳನ್ನು ಇಷ್ಟಪಡ್ತಕ್ಕಂಥವ್ರು ಇವರು ಅಂದರೆ ನಾವು ಕೂಡ ಬರೋಣ ಅಂತ ಎಲ್ಲ ಬರ್ತಾ ಇದ್ದಾರೆ. ಸಬ್ಬನ ಹೇಳಿ ಎರಡು ಬಿಟ್ಟರೆ ಹಾಗೆ ಕೂಡ ನಿಜ ಏನು ಬರ್ತಾ ಇತ್ತು. ಪ್ರೇಮ ಕನಲ ಪಿಶಾಚಿ ತೃಪ್ತಿ ಅಂತಿದೆ ಲಕ್ಷ್ಮಿ ದ್ರಾವಿಪದದು ಪ್ರತಿ ಪ್ರೇಮ ಯಾತನೆಗಳು ಮಾಮಗಳಿಗು ತೆರೆದು ಆಗುವುದಕ್ಕೂ ತಾನೇ ಬರೆಯುವುದು ಶಾಮನವನ್ನು ಮಂಕುತಿಮ್ಮ. ಭಯ ಆಗಿರತಕ್ಕಂಥದ್ದು ನಮ್ಗೆ ಸಿಗ್ತಾ ಇಲ್ಲ. ಆದ್ರಿಂದ ಮನುಷ್ಯ ಹುಚ್ಚುಚ್ಚಾಗಿ ಹುಚ್ಚುಚ್ಚಾಗಿ ವರ್ತಿಸ್ತಾ ಇದ್ದಾನೆ. ಮಾತೃಪ್ರೇಮ, ಪಿತೃಪ್ರೇಮ, ಬಂಧು ಬಂಧುಗಳಿಗೆ ಪ್ರೇಮ, ಸ್ನೇಹಿತ ಸ್ನೇಹಿತೆಯರ ಪ್ರೇಮ, ಇದೆಲ್ಲ ಸಿಕ್ಕಿ ಅದರ ಮೂಲಕ ಜೀವ ತೃಪ್ತಿಯಾಗಿ ಬೆಳೆಯಬೇಕು. ಮನುಷ್ಯ ಯಾವುದನ್ನು ಬರುತ್ತಾನೆ? ವಾಟ್ ಡಸ್ ಮ್ಯಾನ್ ಲಿವ್ ಬೈ ಅಂತಂದ್ರೆ ಜೊತೆ ಒಂದು ಕಥೆಯನ್ನ ಲಿವ್ ಟಾಲ್ಸ್ಟಾಯ್ ಅವರ 23 ಬಹಳ ಪ್ರಸಿದ್ಧವಾದ ಕಥೆಗಳಿವೆ, ಬಹಳ ಭಾರತವಾಗಿದೆ, ಚಂದ್ರ ಕೂಡ ಅನುವಾದಿತವಾಗಿದೆ ಟಾಲ್ಸ್ಟಾಯ್ ಕಥೆಗಳು ಅಂತ. ಮನುಷ್ಯ ಬರುತ್ತದೆ ಯಾರಿಂದ? ಕಾಲು ಕೊಡ್ತೇನೆ ಹಣದಿಂದ, ಅದು ಇಷ್ಟ ಮಿತ್ರದಿಂದ, ಅದು ಆಸ್ತಿ ಪಾಸ್ತಿಯಿಂದ. ಆ ಕಥೆಯಲ್ಲಿ ಬರ್ತಾನೆ ಮನುಷ್ಯ ಬದುಕೋದು ಪ್ರೇಮದಿಂದ. ಪ್ರೇಮ ಜನರಲ್ಲಿ ಪಿಶಾಚಿ ತೃಪ್ತಿ ಅಂತಿದೆ, ಸಿಕ್ತು ತೃಪ್ತಿ ಸಿಕ್ತು ಅಂತ ಹೇಳಿದ್ರೆ ಲಕ್ಷ್ಮಣ ನನ್ನೊಬ್ಬರು ಹೇಳುವಂತಾರೆ ಅಂತ ಆದಾಗ ಅವರಿಗೆ ಆನಂದ ಅಂತ. ಆದ್ರಿಂದ ಆ ಪ್ರೇಮದಿಂದ ನಮ್ಗೆ ಆ ಪ್ರೇಮ ಬೇಕಾದ್ರೆ ಪ್ರೇಮ ಕೊಡಬೇಕು. ಇದೇನೊಂದು ಸಾರ್ವತ್ರಿಕವಾದಂತ ವಿಚಾರ, ನಮ್ಗೆ ಯಾರು ಪ್ರೇಮ ಕೊಡಲೇ ಇಲ್ಲ, ನಮ್ಮನ್ನ ಬಿಟ್ಟದೇ ಇಲ್ಲ, ನಮ್ಮ ಕಡೆ ಯಾರು ಆಗೋದೇ ಇಲ್ಲ ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ದೇವಸಾನಗಿ ದೇವಸಾನಗಿ ಅಂತಕ್ಕಂಥವನ ಒಬ್ಬ ಬರೀದ ನಾನು ಏನ್ ಬರೀದ ಅಂತ ಹೇಳಿದ್ರೆ ಹೌ ಟು ಸ್ಟಾಪ್ ವರಿ ಅಂಡ್ ಸ್ಟಾರ್ಟ್ ಲಿವಿಂಗ್ ಅಂತ. ಚಿಂತೆ ಮಾಡೋದ ಬಿಟ್ಟು ಬದುಕು ಹೇಗೆ ಅಂತ ಅನ್ನೋದನ್ನ ಒಂದು ಪುಸ್ತಕದಲ್ಲಿ ಬರ್ತಾನೆ. ಅದು ಕೋಟಿಗಟ್ಟಲೆ ಪ್ರತಿಗಳು ಗೊತ್ತಾಗಿವೆಲ್ಲ ಆ ಬುಕ್ಕ ಅರ್ವೊಂದು ಮಾತು ಬರೀತಾನೆ. ನಿನಗೆ ಯಾವ ಪ್ರೀತಿ ಸಿಗಬೇಕೋ ಅದನ್ನ ಏನಾದ್ರೂ ಕೊಡೋದು ಶುರು ಮಾಡಿ. ನಿಮಗೆ ಸಿಕ್ಕದೇ ಬೇಡ, ಇನ್ನೊಂದು ಕೊಡು. ಅದಕ್ಕೆ ನಾಲ್ಕಾರು ಉದಾಹರಣೆಗಳನ್ನು ಕೊಡ್ತಾನೆ. ಉದಾಹರಣೆಗಳು ಅದೆಂತ ಉದಾಹರಣೆಗಳು? ಅವನು ಆಯಾಯ ವ್ಯಕ್ತಿಯ ಹತ್ತಿರಕ್ಕೂ ಹೋಗಿ ಮಾತಾಡಿ ಅವರು ತಮ್ಮ ಪ್ರೀತಿಯನ್ನು ಇತರರಿಗೆ ಕೊಟ್ಟು ಇತರರ ಪ್ರೀತಿಯನ್ನ ತಮ್ಮ ಕಡೆಗೆ ಅಡಿಗೆ ಬರುವಂತೆ ಹೇಗೆ ಮಾಡಿಕೊಂಡು ಅಂತ ಸತ್ಯ ಕಥೆ. ಅಂತಹ ಘಟನೆಗಳನ್ನ ಅವನು ರೋಡಿ ಬೆಳೆಸಿ ಆ ಪುಸ್ತಕವನ್ನು ಬರೆದಿದ್ದಾನೆ ಮತ್ತು ತನ್ನ ವಾಕ್ಯಗಳನ್ನು ಅದರಲ್ಲಿ ಹಾಕಿದ್ದಾನೆ. ಪ್ರೇಮ ನಮಗೆ ಬೇಕಾದ್ರೆ ಮತ್ತು ನಾವು ಅದನ್ನು ಕೊಡಬೇಕು. ಗಿವ್ ಅಂಡ್ ಟೇಕ್ ಅಂತ ಮಾತಾಡೋದು ಇಂಗ್ಲಿಷ್ ಅಲ್ಲಿ, ಟೇಕ್ ಅಂಡ್ ಗಿವ್ ಅಂತಿಲ್ಲ ಅದು ಕನ್ನಡದಲ್ಲಿ. ಮತ್ತು ಪಡೆಯಬೇಕು ಆಮೇಲೆ ಕೊಡಬೇಕು ಅಂತ ಮನಸ್ಸಿದ್ರೆ ಸಾಧ್ಯವಿದ್ರೆ ಇಷ್ಟವಿದ್ರೆ ಕೊಡೋ. ಇಂಗ್ಲಿಷ್ನಾಗಲ್ಲ ಗಿವ್ ಅಂಡ್ ಟೇಕ್. ಅದಕ್ಕೆ ಇಂಗ್ಲಿಷ್ ಒಂದು ಮಾತು ಇದೆ, ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್ಸ್, ಗಾಡ್ ಗಿವ್ಸ್ ಅಂಡ್ ಫರ್ಗಿವ್ಸ್. ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್ಸ್, ಅವನು ಪಡೆಯೋದು ಅವನು ಬರ್ತಬಿಡೋದು. ಅದರಿಂದ ನಾವು ಪಡೆಯೋದಕ್ಕಿಂತ ಹೆಚ್ಚು ಕೊಡಬೇಕು, ಅಥವಾ ನಮಗೇನಾದ್ರೂ ಬೇಕಾಗಿದ್ರೆ ನಾವು ಅದನ್ನು ಕೊಡಬೇಕು. ಮುಖ್ಯವಾಗಿ ಪ್ರೇಮವನ್ನು, ಪ್ರೇಮ ಕೊಡಬೇಕಾದ್ರೆ ನಿಮ್ಮ ಹಣಕ್ಕೇನು ಸಂಸ್ಕಾರ ಆಗೋದಿಲ್ಲ, ಹೃದಯದ ಭಾವನೆ ಇರುತ್ತೆ. ಒಂದು ಒಳ್ಳೆಯ ಮಾತು, ಒಳ್ಳೆಯ ಮಾತಿಗೆ ಏನು ಬರಗಾಲ ಬಂದಿದೆ ನಮಗೆ. ಅವನ ಅದೇ ಸಾಧನೆಯಲ್ಲಿ ಒಂದು ಕಥೆ, ಒಂದು ಘಟನೆ ಹೇಳ್ತಾನೆ. ಲಂಡನ್ನಲ್ಲಿ ಒಂದು ಸ್ವಯಂವರ ಒಬ್ಬ ಹುಡುಗ, ಚಿನ್ನಂತ ಹುಡುಗ, ಅವನಿಗೆ ಏನು ತೊಂದರೆ, ಅದು ಹುಡುಗಿ ಬೇಕಾಗಿದೆ. ಅದೇ ಆದ್ರೆ ಹುಡುಗಿ ಬೇಕಾದ್ರೆ ಈ ತರ ದೇವಸ್ಥಾನದಲ್ಲಿ ಹೋಗುವ ಕ್ರಮ ಅಲ್ಲ. ಅವ್ರೇನ್ ಮಾಡ್ತಾರೆ, ಒಂದು ಒಂದು ಡ್ಯಾನ್ಸಿಂಗ್ ಪಾರ್ಟಿ ಇಟ್ಬಿಡ್ತಾರೆ. ಸರ್ ಇಲ್ಲ ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ. ಈ ಯುವಕ ತನಗೆ ಯಾರು ಬೇಕೋ ಅವನ್ನ ಮಾರ್ಕ್ ಕೊಡ್ತಾನೆ. ಡ್ಯಾನ್ಸ್ ಮಾಡುವಾಗ ಯಾರು ತನ್ನ ಇಷ್ಟ ಫ್ರೆಂಡ್ ಬರುತ್ತೋ ಅವ್ರು ಮದುವೆ. ಆ ಒಂದು ನಂತರದ ಪಾರ್ಟಿಗೆ, ನಂತರದ ಕುಟುಂಬಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಯುವತಿಯರು. ಒಬ್ಬ ಶ್ರೀಮಂತ ಶ್ರೀಮಂತರ ಮನೆಯಿಂದ ಒಬ್ಬರು ಹುಡುಗಿ ಹೋಗ್ಬಿಟ್ಟು ಹೋಗ್ತಾ ಇದ್ದಾರೆ. ಆ ಶ್ರೀಮಂತ ಯಜಮಾನಿ ತನ್ನ ಮಗಳನ್ನ ತುಂಬಾ ಸುಂದರವಾಗಿ ಅಲಂಕರಿಸಿ ಕಳಿಸಿಕೊಡ್ತಾ ಇದ್ದಾಳೆ. ಅದೇ ಮನೆಗೆ ಒಬ್ಬ ಚಂದ್ರಜಾತಿ ಹುಡುಗಿ ಕೂಡ ಇದ್ದಾರೆ. ಅವರು ಕೂಡ ಅವರು ಕೂಡ ಮದುವೆ ಆಗಬೇಕು ಅಂತ ಆಸೆ. ಏನಾದರೂ ತನ್ನೂ ಕೂಡ ಆ ಹುಡ ಏನಾದರೂ ಇಷ್ಟಪಟ್ಟರೆ ಯಾಕೆ ಆಗಬಾರ್ದು? ಅದು ಮೊತ್ತ ಯಜಮಾನಿ ಹತ್ರ ಅವ್ರು ಕೇಳ್ಕೊಡ್ತಾರೆ, ಅಮ್ಮ ನಾನು ಕೂಡ ಆ ದರ್ಶನ ಕೊಡಕ್ಕೆ ಹೋಗ್ತೇನೆ, ಒಪ್ಪಿದೆ. ನಮ್ಮ ಭಾರತ ದೇಶದ ಜನಾಗಿದ್ರೆ ಅಂತ ಕಂಪ್ಲೀಟ್ ನಾವು ತೋರಿಸ್ಬಿಟ್ಟಿದ್ದು. ಆದ್ರೆ ಅದೇ ಆಗಲ್ಲ, ವ್ಯಕ್ತಿ ಹೋಗುವ ಅಂತಕ್ಕಂಥದ್ದು ಬಹಳ ಚೆನ್ನಾಗಿದೆ ಅಲ್ಲೆಲ್ಲ. ಹಾಗೆ ನೀನು ಹೋಗೋದಕ್ಕೆ ಹೋಗ್ಬೋದು, ಆದ್ರೆ ಮಾಡಬೇಕಾದ ಕೆಲಸಗಳನ್ನ ಇಟ್ಟು ಸ್ವಲ್ಪ ಬೇಗ ಬೇಗ ಮುಗಿಸಿ ಹೋಗು. ಅವರು ಶ್ರದ್ಧೆಯಿಂದ ಬೇಗ ಬೇಗ ಕೆಲಸಗಳನ್ನ ಮುಗಿಸಿ ಬರುವಾಗ ಅವಳಿಗೆ ಒಂದು ಡ್ರೆಸ್ ಬೇಕಲ್ಲ, ಮೇಕಪ್ ಮಾಡ್ಕೋಬೇಕಲ್ಲ, ಸಾಮಾನ್ಯವಾದ ಬಟ್ಟೆ ಅದು ಕೂಡ ಶ್ರಿಂಕ್ ಆಗಿದೆ. ಶ್ರಿಂಕ್ ಆಗೋದು ಅಂತಂದ್ರೆ ಏನಾಗ್ಬೋದು, ಚಿಕ್ಕದಾಗಿದೆ, ತೊಳೆದು ತೊಳೆದು ಸುತ್ತ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಮೊಡ್ ಮೊಡ್. ಇದರೊಳಗೆ ಒಂದು ಒಳ್ಳೆ ಜೊತೆ ಬಟ್ಟೆಯನ್ನ ಹಾಕೊಂಡು ಡ್ಯಾನ್ಸ್ ನಡೀತಾ ಇದೆ. ಡ್ಯಾನ್ಸ್ ಮುಗಿಯಿತು, ಆಮೇಲೆ ಎಲ್ಲ ಯುವತಿಯರು ಮಾತಾಡ್ಕೊಳ್ತಾ ಇದ್ದಾರೆ. ಈ ಯುವತಿಯು ಕೂಡ ಪ್ರತಿಯೊಬ್ಬರೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಒಂದು ಪವಾಡಿಗೆ ಹೋಗ್ಬಿಟ್ಟಿದೆ. ಏನು ಹೇಳಿದ್ರೆ ಈ ಕೆಲಸಗಾರ್ತಿ ಹುಡುಕಿಯ ಸುತ್ತಮುತ್ತ ಶ್ರೀಮಂತ ಹುಡುಕಿಯರ ತಂಡ ಎಲ್ಲರೂ ಕೂಡ ಇವಳತ್ರ ಮಾತಾಡೋದು. ಅವಳು ಇನ್ನೊಂದು ಕಡೆ ಹೊರಟು ಅಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಒಂದಷ್ಟು ಹುಡುಗಿ ಬಂದು ಇವಳನ್ನೇ ಮುಟ್ಕೊಂಡೆ. ಅಲ್ಲಿಂದ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಕೂಡ ಎಲ್ಲ ಹುಡುಗಿರು ಅಲ್ಲಿ ಹೋಗಿ ಮಾತಾಡ್ತಾರೆ. ಎಲ್ಲಿ ಇವಳು ಹೋದಾಗಿ ಅಲ್ಲಿ ಇವಳು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್, ಒಂದು ಆಕರ್ಷಣೆಯ ಕೇಂದ್ರ ಆಗಿದ್ದಾರೆ. ಅವರು ಎಲ್ಲರನ್ನೂ ಆಕರ್ಷಿಸ್ತಾ ಇದ್ದಾರೆ. ಇವನು ಶ್ರೀಮಂತ ಹುಡುಗರಿಗೆಲ್ಲ ಮದುವೆ ಮಾಡ್ಕೋಬೇಕು ಅಂತ ಅವನು ನೋಡ್ತಾ ಇದ್ದಾನೆ. ಯಾರು ಮದುವೆ ಆಗಲಿ, ಯಾರು ಮದುವೆ ಆಗಲಿ ಅಂತ ನೋಡಿದ್ರೆ ಈ ಹುಡುಗಿ ಇಷ್ಟೊಂದು ಜನಪ್ರಿಯರಾಗಿದ್ದಾರೆ. ಅವರು ಈಗ ಹೇಗೆ ಇಷ್ಟು ಜನಪ್ರಿಯ ಆಗಲು ಸಾಧ್ಯ ಆಯ್ತು ನೋಡ್ತಾನೆ. ನೋಡೋದಕ್ಕೂ ಚೆನ್ನಾಗಿದ್ದಾರೆ, ಮೈಕಟ್ಟಲ್ಲ ಚೆನ್ನಾಗಿದೆ, ಜೊತೆಗೆ ಜನಪ್ರಿಯತೆ ಅಂತಕ್ಕಂಥ ಅದು ಬಂದಿದೆ. ಏನೋ ಒಂದು ವಿಶೇಷ ಗುಣ ಇರಬೇಕು ಅಂತ ಅವನು ಮಗಿ ಕೇಳ್ತಾನೆ. ಏನಿದು ಎಲ್ಲರೂ ನಿಮ್ಮ ಕಡೆಗೆ ಆಕರ್ಷಿಸಬೇಕು ಅಂದ್ಬಿಟ್ಟಾರೆ, ಏನಿದು ಏನು ರಹಸ್ಯ? ಆಗ ಆಕೆ ಹೇಳಿದಂತೆ, ಏನಿಲ್ಲ, ಪ್ರತಿಯೊಬ್ಬರು ಕೂಡ ಎಷ್ಟು ಸತತವಾಗಿ ಮೇಕಪ್ ಮಾಡ್ಕೊಂಡು ಬಂದಿದಾರಲ್ಲ, ಅದು ಎಷ್ಟು ಚೆನ್ನಾಗಿ ಅವರು ಒಪ್ಪತ್ತೆ, ಅವ್ರ ಮೈಗೆ ಆ ಬಟ್ಟೆಯ ಬಣ್ಣ ಹೇಗೆ ಒಪ್ಪತ್ತೆ, ಆ ಹೊಟ್ಟೆ ಎಷ್ಟು ಚೆನ್ನಾಗಿದೆ, ಈ ಫ್ಯಾಷನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಅವರಿಗೆ ವಿವರಿಸಿ ಹೇಳಿ ಅವ್ರಿಗೆ ಸಂತೋಷ ಪಡ್ತಾ ಇದ್ದೆ. ಎಲ್ಲರೂ ಕೂಡ ತನ್ನ ತಂಡದ ಹೊಗಳ್ಕೊಡ್ಬೇಕು, ನನ್ನ ಹತ್ರ ಮೆಚ್ಕೊಡ್ಬೇಕು ಅಂತ ಆಟ ಉಂಟಾಗಿ ಅದನ್ನ ನನ್ನ ಹತ್ರ ಕೇಳಿ ಬರ್ತಾ ಇದ್ರು. ಅಷ್ಟೇನೆ ಅವ್ನು ಬಹಳ ಆನಂದ ಆಗೋದು. ಎಲ್ಲರನ್ನು ಆಕರ್ಷಿಸ್ತಕ್ಕಂಥ ಸೋಷಿಯಲ್ ಆಗಿರ್ತದೆ. ಈ ಭಾರತದ ಇರಲ್ಲ, ಅಮೆರಿಕದವರು ಇರಲ್ಲ, ಅವರಿಗೆಲ್ಲ ಸೋಷಿಯಲ್ ಆಗಿರ್ಬೇಕು. ಎಲ್ಲ ಮುಸ್ಲಿಂ ಸೇರ್ತಾರೆ ಅವ್ರ ಕಥೆ ಇದೆ, ಎಲ್ಲ ಒಬ್ಬರು ಮುಸ್ಲಿಂ ಸೇರ್ತಕ್ಕಂಥ ಕೆಲ ಕಥೆ ಇದೆ. ಏನು ಬಾಯ್ತಾರೆ ಬಂದ್ರೆ ಚೆನ್ನಾಗಿದ್ದೀರಾ ಅಂತ ಮುಂದೆ ಆ ಪ್ರವೃತ್ತಿಗಳನ್ನ ಹಾಗೆ ಅವರಿಗಿದ್ದಾರೆ. ಅವರು ಬಡವೇ ಎಲ್ಲರಿಂದ ಆತ ಶ್ರೀಮಂತ ರುಚಿಯಿಂದ ಆಕರ್ಷಿಸಲ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಶ್ರೀಮಂತ ರುಚಿರಲ್ಲ ಅವರೊಂದರಿಗೆ ಆಕರ್ಷಿಸಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಮನಸ್ಸಿನ ಒಂದು ಪ್ರೀತಿ ತತ್ವಭೂತವಾಗಿ ಒಂದು ನಾಲ್ಕು ಮಾತುಗಳನ್ನ ಹೇಳಿಕೊಳ್ತೇನೆ. ಈ ರೀತಿಯಲ್ಲಿ ನಾವು ಜನಪ್ರಿಯತನ ಕಲ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಪ್ರೇಮದಿಂದ. ಹೇಗೆ ನಾವು ಜನರನ್ನ ಈ ಪ್ರೇಮದಿಂದ ಸಂಪಾದಿಸಲು ಸಾಧ್ಯವೋ, ಜನಾರ್ದನನ್ನು ಕೂಡ ಆಕರ್ಷಿಸುವುದಕ್ಕೆ ಸಮರ್ಥರಾಗ್ತೇವೆ. ಅದರಿಂದ ಪ್ರೇಮದೊಳಾರ ಹಾದಿಸದಿದ್ದರೆ ಈ ಜಪತಪ ನಿನ್ನೆಯಲ್ಲಿ ಪ್ರೇಮದೊಳಾರ ಹಾದಿಸಿ ದೇವರ ಈ ಜಪತಪ ನಿನ್ನೆಯಲ್ಲಿ ಅಂತ ನಮ್ಮ ಅಂತ ಇಲ್ಲಿವರೆಗೆ ಹೇಳಿ ಇಂದಿನ ಉಪನ್ಯಾಸವನ್ನು ಇಷ್ಟಕ್ಕೆ ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮ ಸುಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.